ಇನ್ನು ಮೇಲೆ ಆ ಪಾಂಡವರ ಭಯವನ್ನು ಇನ್ನು ಮೇಲೆ ನಮಗೆ ಇಲ್ಲದಂತಾಯಿತು. ಆ ಹೇ ದುರ್ವೇಧನ ಭೂಪಾಲನೆ, ನನ್ನನ್ನು ಈ ಪರಿಯಾಗಿ ಹೊಗಳಬೇಡಿರಿ. ನೀವು ನನಗೆ ಆಶ್ರಯ ಕೊಟ್ಟಿದ್ದೇ ಮಹದುಪಕಾರವಾಯಿತು. ಇದು ಹೇಗೆ ತೀರಿಸಬೇಕೋ ತಿಳಿಯದಾಗಿದೆ. ಆ ಹೇ ಅಂಗರಾಜನಾದ ಕರ್ಣ, ನೀನು ಯಾವಾಗ ಯಾವ ಕಾಲಕ್ಕಾದರೂ ನಮ್ಮನ್ನು ಬಿಟ್ಟು ಅಗಲಬಾರದು. ಯಾಕೆಂದರೆ ಇಂದಿಲ್ಲ ನಾಳೆ ಆದರೂ ಆ ಪಾಂಡವರಿಗೂ ನಮಗೂ ನ್ಯಾಯವನ್ನು ಬರತಕ್ಕದ್ದು. ಅದಕ್ಕಾಗಿ ಆ ಭೀಮ ಅರ್ಜುನರು ಬಹು ಗರ್ವಿಗಳಾಗಿದ್ದಾರೆ. ಅವರ ಗರ್ವವನ್ನಡಗಿಸಲು ನೀನೇ ಸಮರ್ಥ. ಕುಲಾಧಿಪತಿಯೇ, ನನ್ನೊಡನೆ ಹೋರಾಡಲು ಅರ್ಜುನಗೆ ಎಲ್ಲಿಯ ಧೈರ್ಯ, ಎಲ್ಲಿಯ ಶೌರ್ಯ? ಆತನು ಹೋರಾಡಲು ಸಿದ್ಧನಾದರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಅವನನ್ನು ಯಮಸದನ ಕಟ್ಟುವೆನು. ದ್ರೋಣಾಚಾರ್ಯರೇನು ಸೂರಿರುವರು ನಿಜ, ಆದರೆ ಅವರು ಯಾವಾಗಲೂ ಪಾಂಡವರ ಪಕ್ಷ ಪಾತಗಳಾಗಿದ್ದಾರೆ. ಅದಕ್ಕಾಗಿ ಅವರಿಂದ ನಮಗೆ ಪ್ರಯೋಜನ ಆಗುವಂತೆ ಕಾಣುವುದಿಲ್ಲ. ಅದಕ್ಕಾಗಿ ನಿಮ್ಮಂತ ವೀರಾದಿ ವೀರರ ಸಹಾಯವನ್ನು ನನಗೆ ಬೇಕಾಗಿದೆ. ಕರ್ಣ, ರಾಜೇಂದ್ರನೇ, ಅತಿ ಕಷ್ಟ ಸಾಧ್ಯವಾದ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಎಲ್ಲಿ ಕಲಿತಿರುವಿ? ಆ ದ್ರೋಣಾಚಾರ್ಯರು ಗುರು ಎನಿಸಿದ ಪರಶುರಾಮರಿಂದ. ಗುರುವಿನ ಗುರು ಆದ ಪರಶುರಾಮನಿಂದ ವಿದ್ಯೆಯನ್ನು ಕಲಿತಿರುವ ಕರ್ಣ ಧನ್ಯ ಧನ್ಯ. ಇಂತ ರಕ್ತವನ್ನು ಪಡೆದ ನಾನೇ ಭಾಗ್ಯಶಾಲಿ. ಆ ಹೇ ದುರ್ವೇಧನ ಭೂಪಾಲನೆ, ಇದಕ್ಕೆ ನಾನಾದ್ರೆ ಹೇಳುವನು ಕೇಳುವಂತವರಾಗಿರಿ. ಅದೇನಿರುವನು ಚೆನ್ನಾಗಿ ಹೇಳುವಂತವನಾಗು. ದುರ್ವೇದನಂತೂ ಸಂಪೂರ್ಣ ನನ್ನನ್ನು ನಂಬಿದ್ದಾನೆ.

ಹೇಗೆ? ಬುದ್ಧಿವಂತನಾದ ನೀನು ಹೀಗೆ ಬುದ್ಧಿಹೀನಂತೆ ಹೀಗೇಕೆ ಮಾಡುವಿ? ಆ ಕುಲ್ಲಕವರವರಿಗೆ ಎಂದಿಗೂ ಜಯವಾಗಲಾರದು. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಾಗುವುದು. ಇಂದಿನ ಭರತವಿದ್ದವಲ್ಲಿ ಆ ಕವರವರು ನಾಶವಾಗುವುದೇ ನಿಶ್ಚಿತ. ಆದ್ದರಿಂದ ನೀನು ಕವರವರನ್ನು ಬಿಟ್ಟು ಪಾಂಡವರನ್ನು ಕೂಡಿ ಬರತಕ್ಕದ್ದು. ಹೇ ವಾಸುದೇವ, ಈ ನಿನ್ನ ಬೋಧನೆಯು ನನಗೆ ತಿಳಿಯುತ್ತದೆ. ಪಾಂಡವ ಸಾಮ್ರಾಟ ಪದವಿನ್ಯಕ್ಕೆ ತ್ರಿಲೋಕ ಪದವಿಯನ್ನು ಕೊಟ್ಟರೂ ಉಪ್ಪುಂಡವಳಿಯನಿಗೆ ದ್ರೋಹಿಯಾಗಲನು. ಯಾವ ದುರ್ವೇದನೀಗ ಸಂಪೂರ್ಣವಾಗಿ ನನ್ನನ್ನು ನಂಬಿದ್ದಾನೆಯೋ ಅವನಿಗೆ ವಿಶ್ವಾಸಘಾತವೇ ಸ್ವಾಮಿದ್ರೋವೇ. ಛೇ, ಇದೆಂತೋ ಹೇಸಿ ಕೆಲಸವು. ಕರ್ಣ, ಮಗನ ಪ್ರಾಣವನ್ನು ಬೇಯಿಸುವ ತಾಯಿ ಎಲ್ಲಿ ಆದರೂ ಉಂಟೆ? ನಾನಂತ ಕರ್ಕಶ ಹೃದಯದಾಳಾಗಿ ಮಾತನಾಡುವುದಿಲ್ಲ. ಅಂತ ಅವಾಚ್ಯ ಶಬ್ದಗಳನ್ನು ಉಚ್ಚರಿಸಬೇಡ ಮಗನೇ. ನಿನ್ನ ತಮ್ಮಂದಿರಾದ ಪಾಂಡವರ ರಕ್ಷಣೆಗೋಸ್ಕರ ನನ್ನ ಒಂದು ಪ್ರತಿಜ್ಞೆಯನ್ನು ನೀನು ಪಾಲಿಸಬೇಕಪ್ಪ. ಅಮ್ಮ, ಅದೇನಿರುವುದು ಹೇಳುವಂತವಳಾಗು. ನೋಡಪ್ಪ, ಆದರೆ ಚಿಕ್ಕವನಾದ ತಮ್ಮಂದಿರ ಪಾರಣ ರಕ್ಷೆಗಾಗಿ ತೊಟ್ಟ ಬಾಣ ಪುನಃ ತೊಡುವುದಿಲ್ಲವೆಂದು ನನಗೆ ವಚನ ಕೊಡಬೇಕಪ್ಪ. ಹೇ ಅಮ್ಮ, ಹಿಡಿ ಹಿಡಿ, ಪುನಃ ತೊಡುವುದಿಲ್ಲವೆಂದು ವಚನ ಕೊಟ್ಟಿರುವೆನು. ಆಯ್ತು ಮಗನೇ, ಈಗ ನನಗೆ ಸಮಾಧಾನವಾಯಿತು. ಬಾ, ಬಹುದಿನಗಳಿಂದ ಹಾಲಾಗಲಿದೆ, ನಿನ್ನ ತಾಯಿಗೆ ಆಲಂಗಿಸು ಬಾ ಮಗನೇ. ಹೇ ಹಡೆದಮ್ಮ, ಎನಗೆ ಕೊನೆಯ ಆಶೀರ್ವಾದ ಮಾಡುವಂತವರಾಗಿರಿ. ಸೂರ್ಯ ಚಂದ್ರರು ಇರುವ ತನಕ ನಿನ್ನ ಕೀರ್ತಿ ದಿಗಂತರದಲ್ಲಿ ಪಸರಿಸಲಿ ಮಗು. ನಿನಗೆ ಆ ಪರಮೇಶ್ವರನು ಸದಾ ಮಂಗಳವನ್ನುಂಟು ಮಾಡಲಿ ಎಂದು ಆ ದೇವರಲ್ಲಿ ಮಂಗಳ ಪಾಡುವ. ಇದುವರೆಗೆ ಅಫ್ಜಲ್ಪುರ್ ತಾಲೂಕಿನ ಮಣ್ಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಮತ್ತು ಸಂಗಡಿಗರಿಂದ ದೊಡ್ಡಾಟ ದಾನಸೂರಕರ್ಣ ಪ್ರಸಾರವಾಯಿತು. ಆತ್ಮೀಯ ಕೇಳುಗರೆ, ಬಾನುಲಿ ಪ್ರಶ್ನೆ, ಬಾನುಲಿ ಪ್ರಶ್ನೆ, ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಕಲಬುರಗಿ ಬಾನುಲಿಯಲ್ಲಿ ಪ್ರತಿ ಮಂಗಳವಾರ ಸಂಜೆ 5:30 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತರಿಸಿ. ಬಹುಮಾನ ಗೆಲ್ಲಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಇನ್ನೊಂದು ದೂರವಾಣಿ ಸಂಖ್ಯೆ 310105. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 0842. ವಿಜೇತರ ಬಹುಮಾನಗಳ ಪ್ರಾಯೋಜಕರು ಶ್ರೀ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸರಸ್ವತಿ ಗೋದಾಮ್, ಕಲಬುರಗಿ. ತಪ್ಪದೇ ಕೇಳಿ, ಭಾಗವಹಿಸಿ. ಬಾನುಲಿ ಪ್ರಶ್ನೆ, ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ಮಂಗಳವಾರ ಸಂಜೆ 5:30 ನಿಮ್ಮ ನೆಚ್ಚಿನ ಕಲಬುರಗಿ ಬಾನುಲಿಯಲ್ಲಿ. ಕೊನೆಯಲ್ಲಿ ಆಲಿಸೋಣಂತ ಕೃಷಿ ಹಾಡುಗಳು.